ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಅನುಭವಗಳು, ಈ ಕುರಿತು ಕುಮಟಾ ತಾಲೂಕು ಮಿರ್ಜಾನಿನ ಶಾಂತಾರಾಮ್ ಗಣೇಶ್ ನಾಯಕ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಶಾಂತಾರಾಮ್ ಗಣೇಶ್ ನಾಯಕ್ ಅವರಿದ್ದಾರೆ. ಇವರು ಕುಮಟಾ ತಾಲೂಕಿನ ಮಿರ್ಜಾನ್ ಹೋಬಳಿಯ ಮುಗ್ವೆ ಖಾನವಾಡಿ ಗ್ರಾಮದವರು. ಸಾವಯವ ಪದ್ಧತಿಯೊಳಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿದ್ದಾರೆ. ಅದರಲ್ಲಿ ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಮತ್ತು ತೋಟಗಾರಿಕಾ ಬೆಳೆಗಳನ್ನ ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಕೋಳಿ ಸಾಕಾಣಿಕೆ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಸಮಗ್ರ ಕೃಷಿ ಮಾಡ್ಕೊಂತ ಬಂದಾಗ ಅವರಿಗೆ ಅನೇಕ ಸನ್ಮಾನಗಳು, ಪ್ರಶಸ್ತಿಗಳು ಹುಡುಕೊಂಡು ಬಂದಿದ್ದಾವೆ. ಹಾಗಾಗಿ ಈ ಭಾಗದಲ್ಲಿ ಅವ್ರನ್ನ ಅತ್ಯಂತ ಪ್ರಗತಿಪರ ರೈತ ಅಂತೇಳಿ ಗುರುತಿಸ್ತಾರೆ. ಈ ಹಿಂದೆ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರು. ನಿವೃತ್ತಿ ಆದ ನಂತರ ಕೃಷಿಯಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಂಡಿದ್ದಾರೆ. ಮಕ್ಕಳನ್ನು ಕೂಡ ಕೃಷಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅವರು ಮಕ್ಕಳು ಕೂಡ ಕೃಷಿಯ ಪ್ರಮುಖ ಒಂದು ಭಾಗವಾಗಿ ಜೊತೆ ಕೆಲಸ ಮಾಡ್ತಾರೆ. ಅವಾಗಿವಾಗ ಯಾವಾಗ ಬೇಕೋ ಅವಾಗ ಒಂದು ಸ್ವಲ್ಪ ಲೇಬರ್ ಕೂಡ ತಗೊಳ್ತಾರೆ. ಒಟ್ಟಾರೆ ಒಂದು ಕೃಷಿಯನ್ನು ಹೇಗೆ ಚಂದ ಮಾಡಬಹುದು, ಸಮಗ್ರವಾಗಿ ಮಾಡಬಹುದು, ಲಾಭದಾಯಕವಾಗಿ ಮಾಡಬಹುದು ಅನ್ನುವಂಥ ನಿಟ್ಟಿನೊಳಗೆ ಈಗ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ಶಾಂತಾರಾಮ್ ನಾಯ್ಕ ಅವರು. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೀಗ? ನನಗೀಗ 73 ಸರ್. ಅಂದರೆ ಈ ಹಿಂದೆ ನೀವು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇದ್ರಿ, ಕೃಷಿ ಅವಾಗಲೂ ಇತ್ತ ಸ್ವಲ್ಪ? ಹೌದು, ಅವಾಗಲೂ ನಮ್ಮ ತಂದೆಯವರೆಲ್ಲ ಇದ್ರು, ಅವ್ರ ಜೊತೆಗೆ ಅವರಿಗೆ ಸಹಾಯ ಮಾಡ್ತಿದ್ದೆ ನಾನು ಕೃಷಿಯಲ್ಲಿ. ನಾನು ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಬಂದ ನಂತರ, ಮತ್ತು ಬೆಳಿಗ್ಗೆ ಡ್ಯೂಟಿ ಮಾಡಲಿಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ತಂದೆಯವರಿಗೆ ಸಹಾಯ ಮಾಡ್ತಿದ್ದೆ. ನಾನು ತಂದೆಯವ್ರ ಜೊತೆಗೆ ಸಣ್ಣಿರ್ಬೇಕಾದ್ರೆ ಎತ್ತಿನ ಜೋಡಿಯಿಂದ ಊಟಿ ಮಾಡ್ತಿದ್ದೆ, ಹೂಡೋದು. ಈಗ ಎಲ್ಲ ಪವರ್ ಟಿಲ್ಲರ್ ಬಂದಿದೆ. ನಮ್ಮದು ಪವರ್ ಟಿಲ್ಲರ್ ಉಂಟು. ಈಗೊಂದು ಕಡೆ ಮಿರ್ಜಾನದಲ್ಲಿ ಒಬ್ಬರದು ಇವತ್ತು ನಾಟಿ ಉಂಟು. ನಿನ್ನೆ 2-3 ದಿವಸದಿಂದ ಅಲ್ಲಿ ಹುಡ್ತಾ ಇದ್ದಾರೆ, ಬೇರೆ ಒಬ್ಬರು ಹೂಡೋರು ಹುಡ್ತಾ ಇದ್ದಾರೆ. ಈಗ ಈ ರೀತಿ ಪವರ್ ಟಿಲ್ಲರ್ ಬಂದ ನಂತರ ಮತ್ತೆ ಮುಂಚೆ ಎತ್ತಿನಿಂದ ಮಾಡತಕ್ಕಂತ ಕೃಷಿ ವ್ಯತ್ಯಾಸ ಏನಿಲ್ಲಿ? ವ್ಯತ್ಯಾಸ ಉಂಟು ಸರ್. ಈಗ ಹಿಂದೆಲ್ಲ 2 ತಿಂಗಳ ಎತ್ತಿನ ಜೋಡಿಯಿಂದ ಗಾಂವಟಿ ಬದ್ದಂತೆಯಲ್ಲಿ ವಾರ್ಲಾ ಅಂತ ಹೇಳ್ತಿದ್ರು, ಎತ್ತಿನ ವಾರ್ಲಾ ಅಂತ ಹೇಳ್ತಿದ್ರು, ಅಥವಾ ಎತ್ತಿನ ಜೋಡಿ. ಈಗ ಡಿವೈಡ್ ಆಗಿದೆ ನಮ್ದು. ಈಗ ನಮ್ಗೆ 3 ಎಕರೆ ಇಲ್ಲಿ, 3 ಎಕರೆ 12 ಗುಂಟೆ ಆ ಸೈಡ್ ಚಿಕ್ಕಪ್ಪನವ್ರದ್ದು, ಅವ್ರದ್ದು ಎಲ್ಲ ಒಟ್ಟಿಗಿತ್ತು. ಆವಾಗ ಎಲ್ಲ ಒಟ್ಟಿಗೆ ನಾವು 2 ತಿಂಗಳ ಎತ್ತಿನ ವಾರದಿಂದ ಹೂಟಿ ಮಾಡಿ 10-12 ಆಳುಗಳಿಂದ ಇಲ್ಲಿ 2 ತಿಂಗಳು ನೆಟ್ಟಿ ಆಗ್ತಿತ್ತು. ಈಗ ಯಾಂತ್ರೀಕರಣ ಆದ ನಂತರ ಬರೇ ಒಂದು 2 ದಿವಸದೊಳಗೆ ನೆಟ್ಟಿ ಮುಗೀತದೆ ಇಲ್ಲಿ. 2 ದಿವಸ ಅಲ್ಲ, ಒಂದೇ ದಿವಸದಲ್ಲಿ ನೆಟ್ಟಿ ಮುಗೀತದೆ. ಅಂದರೆ ಹವಾಮಾನ ಈ ಮಳೆ ಎಲ್ಲ ಜಾಸ್ತಿ ಆದರೆ ನೆಡಲಿಕ್ಕೆ ಆಗೋದಿಲ್ಲ. ಮತ್ತೆ ಖರ್ಚು ಹೌದು, ಈ ಯಾಂತ್ರೀಕರಣದಿಂದ ಈಗ ಧರ್ಮಸ್ಥಳ ಸಂಘದಲ್ಲಿ ಮಾದನಗಿರಿ ನಾವು ಮೊದಲಿಗೆ ಇಲ್ಲಿ ಇಲ್ಲಿಂದ ಕೂಜಳ್ಳಿ ಯಂತ್ರಧಾರೆಯಿಂದ ಮಿಷನ್ ತಂದು ಇಲ್ಲಿ ನೆಟ್ಟಿ ಮಾಡಿದ್ವಿ ಮೊದಲೇ, ಈಗ ಒಂದು 7-8 ವರ್ಷದ ಮೊದಲೇ. ಅದರ ನಂತರ ಇಲ್ಲಿ ಮಾದನಗಿರಿ ಯಂತ್ರದ ಧರ್ಮಸ್ಥಳ ಸಂಘದ್ದು ಯಂತ್ರಧಾರೆಯಿಂದ ಇಲ್ಲಿ ಮಿಷನ್ ತಂದು ಅದು ಬರೇ ಎಷ್ಟು 2.5 ತಾಸು, 1 ಎಕರೆಗೆ 1 ತಾಸು, 4 ಎಕರೆಗೆ 4 ತಾಸು ಮಾಡಬೇಕಾಗ್ತದೆ. ಖರ್ಚು ಕಡಿಮೆ ಆಗ್ತದೆ. ಅವ್ರದ್ದು ಎಷ್ಟು 800 ರೂಪಾಯಿ ಆವಾಗಿತ್ತು, ಇವಾಗೇನು ಜಾಸ್ತಿ ಆಗಿರ್ಬೋದು. ಈ ವರ್ಷ ನಾವು ಮನುಷ್ಯರಿಂದಲೇ ನಾಟಿ ಮಾಡಿಸಿದ್ದೇವೆ, ಅಂದರೆ ಆಳು ಲೇಬರ್ಸ್. ಯಾಕೆ ಈ ಸಲ ಹಂಗೆ ಮಾಡಿದ್ರಿ ಅಂದರೆ ಅದು ಈ ಮಳೆದು ಇದರಿಂದ ಮಳೆ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ನಾವು ಹೂಡಿಕೊಂಡು ಈ ಕರೆಂಟು ಸರಿ ಇರ್ತಿರಲಿಲ್ಲ ಅವಾಗ ನಟ್ಟಿ ಮಾಡಬೇಕಾದ್ರೆ. ಈಗ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟುಕೊಂಡು ಮಷಿನ್ನಿಂದ ಮನುಷ್ಯರಿಂದ ನಾಟಿ ಮಾಡಿದ್ವು. ಈಗ ಜೂನ್ದಲ್ಲಿ ಮಳೆನೇ ಇಲ್ಲ, ಹೆಚ್ಚು ಕಡಿಮೆ ಮಳೆ ಇಲ್ಲ ಇಲ್ಲಿ. ಯಂತ್ರಧಾರಿಗೆ ನಾವು ಮೊದಲೇ ಒಂದು 15 ತಿಂಗಳು ಮೊದಲೇ ಬುಕ್ಕಿಂಗ್ ಮಾಡಬೇಕಾಗ್ತದೆ. ಅವು ಮಳೆ ಇಲ್ದಿದ್ದಾಗ ಬುಕ್ಕಿಂಗ್ ಮಾಡಿದ್ರೆ ಮಳೆ ಇರ್ತದೆಯೋ ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಮ್ಗೆ. ಇಲ್ಲಿಗೆ ಮಷಿನ್ ಚಾಲು ಮಾಡುವಂಥ ಕರೆಂಟು ಸರಿ ಇರುವುದಿಲ್ಲ ಸ್ಟಾರ್ಟಿಗೆ. ಹೀಗಾಗಿ ನಾವು ಮನುಷ್ಯರಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೆಟ್ಟಿ ಮಾಡಿದ್ವಿ. ಮಳೆ ಎಲ್ಲ ಸರಿ, ನೀರೆಲ್ಲ ಸರಿ ಇದ್ರೆ, ಕರೆಂಟ್ ಸರಿ ಇದ್ರೆ ಮೊದಲೇ ಒಂದು 15 ದಿವಸ ಮೊದಲೇ ಯಂತ್ರದಾರಿಗೆ ಬುಕ್ಕಿಂಗ್ ಮಾಡಿಕೊಂಡು ಅವ್ರದ್ದು ಬರ್ತದೆ ಮೊದಲೇ ಬುಕ್ಕಿಂಗ್ ಮಾಡಿದೆ ಅಂತ ತಾರೀಕಿಗೆ ಬರ್ತೇವೆ ಅಂತ. ಕರೆಂಟ್ ಸರಿ ಇತ್ತು ಅಂದ್ರೆ 4 ಎಕರೆ ಒಮ್ಮೆಗೆ ತೋರಿಸ್ಬೋದಾ? ಸಾಧ್ಯ ಇದೆ, 2 ದಿವಸ ಬೇಕಾಗ್ತದೆ, ಒಮ್ಮೆಗಲೇ ಆಗುದಿಲ್ಲ. 4 ಎಕರೆ 2 ದಿವಸ ಬೇಕಾಗ್ತದೆ. 2 ದಿನದೊಳಗೆ ಭೂಮಿ ತಯಾರು ಮಾಡ್ಕೋಬಹುದು. ಆಗ್ತದೆ ಸರಿ, ಎಲ್ಲ ಈ ಹವಾಮಾನ ಮಳೆ ಮತ್ತೆ ಕರೆಂಟು ಎಲ್ಲ ಸರಿ ಇದ್ರೆ 2 ದಿವಸದಲ್ಲಿ ಆಗ್ತದೆ. ನಾವು ಫಸ್ಟ್ ವರ್ಷ ಮಾಡಿದಾಗ 600 ರೂಪಾಯಿ ಇತ್ತು 1 ತಾಸಿಗೆ ಯಂತ್ರಧಾರೆ ಈ ನಟ್ಟಿ ಮಿಷನ್ದು ಬಾಡಿಗೆ 1 ತಾಸಿಗೆ 600 ರೂಪಾಯಿ. 600 ಅಂದ್ರೆ ಎಷ್ಟು, 1.5 ತಾಸಿನಲ್ಲಿ ನಮ್ದು ಈ 2 ಎಕರೆ ಮುಗ್ದು ಹೋಗ್ಬಿಟ್ಟ ನೋಡಿ ಸರ್. ಸರಿ, ಎಲ್ಲ ಸರಿ ಇತ್ತು, ಮಳೆ ಸರಿ ಬರ್ತಾ ಇತ್ತು, ಕರೆಂಟು ಸರಿ ಇತ್ತು, ಎಲ್ಲ ರೆಡಿ ಮಾಡಿ 1.5 ಗಂಟೆ ಒಳಗೆ ನೆಟ್ಟಿ ಮುಗಿದ್ಬಿಟ್ಟು. 600 ಮತ್ತೆ 300 900 ಲೇಬರ್ ಚಾರ್ಜ್ ಅಂತೂ ಒಂದು ಲೇಬರ್ ಚಾರ್ಜ್ ಎಲ್ಲ ಹಿಡಿದು 2,000 ಎಲ್ಲ ಮುಕ್ತಾಯ 1.5 ತಾಸಿನೊಳಗೆ. ಶಶಿಮಡಿ ಇಲ್ಲೇ ಮಾಡಿದ್ವಿ, 1-2 ಜನ ಗಂಡಾಳ್ ಬೇಕಾಗ್ತದೆ. ಗಂಡಾಳಿನಿಂದ ಬುಟ್ಟಿಯೊಳಗೆ 10 ಇಂಚ್ ಉದ್ದ 10 ಇಂಚ್ ಅಗಲ ಮತ್ತು ಇದು ಎಷ್ಟು ಮಾಡ್ಬೋದು ಉದ್ದ ಇದು ಅಗಲ 10 ಇಂಚ್ ಇರಬೇಕು. ಅಂದರೆ 10 ಇಂಚಿಂದ ಅದು ನೆಟ್ಟಿ ಮಿಷನ್ದು ಅಳತೆ ಇದು ಸೇರಿಸಬೇಕಾಗುತ್ತೆ. ಸರಿ, ಅಂದರೆ ಚಾಪೆ ಮಾಡಿ ಮಾಡಿಸಿದ್ದಲ್ಲ ಆ ರೀತಿ ಮಾಡಿದ್ದ? ಚಾಪೆ ಮಾಡಿ ಮತ್ತೆ ಕಳೆದ ವರ್ಷನೂ ನಾವು ಯಂತ್ರದಿಂದ ನೆಟ್ಟಿ ಮಾಡಿಸಿದ್ವಿ. ಈಗ ಕೈಯಿಂದ ನಾಟಿ ಮಾಡೋದಕ್ಕೂ ಯಂತ್ರದಿಂದ ನಾಟಿ ಮಾಡೋದಕ್ಕೂ ಇಳುವರಿ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ? ಇಳುವರಿ ಮೇಲೆ ಪರಿಣಾಮ ಇಲ್ಲ. ಅಂದ್ರೆ ನಾವು ಸರಿಯಾಗಿ ಕೆಲಸ ಮಾಡ್ಬೇಕು. ನೆಟ್ಟಿ ಆದ 10 ದಿವಸಕ್ಕೆ ವೀಡರ್ ಹೊಡೆದು ಕೊಡ್ಬೇಕಾದ್ರೆ 10-20 ದಿವಸಕ್ಕೆ ವೀಡರ್ ಹೊಡಿಬೇಕಾಗ್ತದೆ. ಅಂದ್ರೆ ಗದ್ದೆ ಒಳಗೆ ವೀಡರ್ ಇರ್ತದೆ ಮತ್ತು 30 ದಿವಸಕ್ಕೆ ವೀಡರ್ ಹೊಡಿಬೇಕಾಗ್ತದೆ. ವೀಡರ್ ಹೊಡೆದು ಕೂಡ ಇದು ಬುಡ ಸಡಲಾಗಿ ಅದಕ್ಕೆ ಮಣ್ಣು ಸೇರ್ತದೆ, ಅದರಿಂದ ಬೇರು ಸಡಲ ಆಗ್ತದೆ, ಬುಡನೂ ಗಾತ್ರ ಆಗಿ ಬರ್ತದೆ. ಒಂದು ಸಸಿ ನೆಟ್ಟರೆ ಸದಾ ಒಂದು 50 ಟಿಸ್ಲು ಹೊಡೆದು 35 ತೆನೆ ಬರ್ತದೆ ಒಂದು ಬುಡಕ್ಕೆ. ಮನುಷ್ಯರು ನಾಟಿ ಮಾಡಿದ್ರು ಅಷ್ಟೇ ಬರುತ್ತ? ಮನುಷ್ಯರು ನಾಟಿ ಮಾಡಿದ್ರೆ ಅಂತರ ಕಡಿಮೆ ಆಗ್ತದೆ. ನಾವು ಕಾಳಜಿ ತಕೊಂಡಷ್ಟು ಸಾಕಾಗುದಿಲ್ಲ, ಯಂತ್ರದಿಂದ ಸೀದಾ ಹೋಗ್ತದೆ ಡೈರೆಕ್ಟ್. ಮನುಷ್ಯರ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ನಾವು ಬಳ್ಳಿ ಹಿಡ್ಕೊಂಡು ಮಾಡ್ಬೇಕಾಗ್ತದೆ. ಈ ವರ್ಷ ಈಗ ನೋಡಿದ್ರೆ ಗೊತ್ತಾಗ್ತದೆ ಅಲ್ಲಿ ಗದ್ದೆಯಲ್ಲಿ. ಅದನ್ನೇ ನಾ ಹೇಳುದು, ಯಂತ್ರದಿಂದ ಮಾಡಿದಾಗ ಸರಿಯಾದಂತ ಅಂತರದೊಳಗೆ ನಾವು ಸಸಿಯನ್ನು ನಾಟಿ. ಲೇಬರ್ಸ್ ಸರಿ ಸಿಗುದಿಲ್ಲ ಸರ್, ಮೊದ್ಲಿನ ಹಂಗಿದೆ ಲೇಬರ್ ಸಿಗುದಿಲ್ಲ ಮತ್ತು ಲೇಬರ್ ಚಾರ್ಜು ಜಾಸ್ತಿ. ಅವರಿಗೆ ಊಟ ಆಸರ ಎಲ್ಲ ನಾವು ಕೊಡ್ಬೇಕಾಗ್ತದೆ. ಯಂತ್ರ ಅಂದ್ರೆ ಹಾಗಲ್ಲ ಅಲ್ಲ, ಅದಕ್ಕೂ ಆಳ ಬೇಕಾಗ್ತದೆ, ಒಂದು 4 ಮಂದಿ ಆಳ ಬೇಕಾಗ್ತದೆ. ಆದ್ರೆ ಒಂದೇ ದಿವಸ ಮುಗ್ದು ಹೋಗ್ತದೆ. ಲೇಬರ್ಸ್ ಆದರೆ ಒಂದು 1 ವಾರಗಟ್ಟಲೆ 15 ದಿವಸಗಟ್ಟಲೆ ಗದ್ದೆ ಒಳಗೆ ಇರಬೇಕಾಗ್ತದೆ. ಅಷ್ಟು ಲಾಸ್ ಆಗ್ತದೆ ಲೇಬರ್ಸ್ ಚಾರ್ಜ್. ಇಷ್ಟೆಲ್ಲ ಮಾಡಿದಾಗ ಭತ್ತ ಬೆಳೆಯುವಂತ ರೈತರು ಏನ್ ಹೇಳ್ತಾರೆ ಅಂದ್ರೆ, ನಾವು ಮಾಡಿದಂತ ಖರ್ಚು ಬರಲ್ಲ ಅಲ್ಲಿ, ಅಷ್ಟೊಂದು ಲಾಭದಾಯಕ ಅಲ್ಲ, ಭತ್ತ ಯಾಕೆ ಬೆಳಿಬೇಕು ನಾವು ಅಂತಾರೆ. ಕೆಲವ್ರದ್ದು ನಕಾರಾತ್ಮಕ ಭಾವನೆ ಇರ್ತದೆ. ಅದು ಇಲ್ಲಿ ನಾನು ಹೇಳ್ತೇನೆ ಕೆಲವು ರೈತರಿಗೆ, ನೀವು ನಕಾರಾತ್ಮಕ ಭಾವನೆ ಬಿಡಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ನೀವು ನುಕ್ಸಾನ ಆಗ್ತದೆ ಹೌದು, ಆದರೂ ನಾವು ಮಾಡುವ ಪ್ರಯತ್ನ ಮಾಡಿದ್ರೆ ನಮಗೆ ಅದರದು ಹೆಚ್ಚಾಗಲಿ ಕಡಿಮೆ ಆಗಲಿ ಸ್ವಲ್ಪ ನುಕ್ಸಾನ ಆಗ್ತದೆ ಹೌದು, ಆದರೂ ನಾವು ಟೈಮಿಗೆ ಸರಿಯಾಗಿ ಕೆಲಸ ಮಾಡಿದೆ ನನ್ನ ಪ್ರಕಾರ ಲಾಸ್ ಆಗುವುದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ನಾವು ಒಬ್ಬರದು ಗದ್ದೆ ಬಂಜರ್ ಬಿದ್ದು ಇರ್ತಿರಲಿಲ್ಲ, ಈಗ ಭಾಳ ಮಂದಿ ಬಂಜರ್ ಬಿದ್ದಿರ್ತಾರೆ. ಯಾಕಂದರೆ ಅವರು ಈ ಗದ್ದೆಯೊಳಗೆ ಕೆಲಸ ಮಾಡಿದ್ರೆ ನುಕ್ಸಾನ ಆಗ್ತದೆ, ಬೇರೆ ಹೊರಗೆ ಹೋದರೆ ಅಥವಾ ನೌಕರಿ ಮಾಡಿದ್ರೆ ಜಾಸ್ತಿ ಪಗಾರ ಬರ್ತದೆ, ತ್ರಾಸಿಲ್ಲ, ಆರಾಮಾಗಿರ್ಬಹುದು. ಈಗ ಒಂದು ಗಾದೆ ಉಂಟು, ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾಗದೆ ಬಾಯಿ ಮೊಸರು ಆಗಬೇಕಂದ್ರೆ ಆಗುದಿಲ್ಲ. ಈಗ ನಾವು ಬೆಳಿಗ್ಗೆ ಸಗಣಿ ತೆಗಿತರು, ಸಗಣಿ ತೆಗೆದ್ರೆ ಹೈನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ದು ಹೈನುಗಾರಿಕೆನೂ ಉಂಟು, ಇಲ್ಲಿ 15 ದನ ಸುಮಾರು ಉಂಟು, 1 ಎಮ್ಮೆ ಉಂಟು. ಹಿಂದಿನ ವರ್ಷ 3-4 ಎಮ್ಮೆ ಇತ್ತು. ಇಲ್ಲಿ ರೈಲ್ವೆಗೆ ಇಲ್ಲೇ ನಮ್ಮ ಒಳಗಡೆನೆ ಬಿಡ್ತಿದ್ರು, ಆದರೂ ತಪ್ಪಿಸ್ಕೊಂಡು ಹೇಗೋ ಹೋಗ್ಬಿಡ್ತು. ಅದಕ್ಕಾಗಿ 1 ಎಮ್ಮೆ ತಗೊಂಡು ಇಲ್ಲೇ ಕಟ್ಟಿ ಬಾಕಿ ಎಲ್ಲ ಬಿಡ್ತೇವೆ. ನಾವು ಈ ಜರ್ಸಿ ಆಕಳಿಗೆಲ್ಲ ಹೊರಗಡೆ ಬಿಡ್ತೇವೆ. ಜರ್ಸಿ ಆಕಳ 4 ಉಂಟು, ನಂತರ ಕರ ಉಂಟು, ಸಣ್ಣ ಸಣ್ಣ ಕರ, ಒಂದು 4-5 ಕರ ಉಂಟು. ಹೀಗೆ 12 ಎಲ್ಲ ಸೇರಿ ಸುಮಾರು 15 ಆಗ್ಬಹುದು ದನ ಎಲ್ಲ. ಈಗ ಬಿಟ್ಟಿದ್ದೇವೆ ನಾವು, 1 ಎಮ್ಮೆ ಮಾತ್ರ ಇಲ್ಲಿ ಕಟ್ಟು ಉಂಟು. ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ? ಹಾಲು ಈಗ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ಈಗ 2 ಹೈನ ಆಗ್ತದೆ ದನ ಎಲ್ಲ. ಅಂದ್ರೆ ಗಬ್ಬ ಇದ್ದಾವೆ 2 ಜರ್ಸಿ ಆಕಳ ಗಬ್ಬ ಇದ್ದಾವೆ. ಈಗ ಕಡಿಮೆ ಉಂಟು, ಈಗ ಒಂದು 10 ಈಗ ಹಾಲಿಗೆ ಕೊಡ್ತಾ ಇದೆ. ಮೊದಲೆಲ್ಲ 4 ಆಕಳ ಎಮ್ಮೆ ಹಾಲು ಕೊಡ್ತಿತ್ತು, ಅಷ್ಟು ಕೊಡ್ಬೇಕಾದ ಸುಮಾರು 15-20 ಹಾಲು ಸೇಲ್ ಆಗ್ತಿತ್ತು ದಿನಾಲು. ದನ ಕಟ್ಟಿರೋದ್ರಿಂದ ನಿಮಗೆ ಸಗಣಿ ಅಂದ್ರೆ ಗಂಜಲ ಎಲ್ಲಾನು ಸಿಗುತ್ತೆ, ಹೊಲಕ್ಕೆ ಹಾಕ್ಬೋದು. ನಾವು ಅದರಿಂದ ಮಾಡ್ತೇವೆ ಸಾವಯವ ಪದ್ಧತಿ. ನಾವು ಕಬ್ಬು ನೋಡಿ ಸರ್, ಇದು ಡೈಜೆಸ್ಟರ್ ನೀರು ಬಿಟ್ಟಿದ್ರೆ ಅದು ಹಸಿರಾಗಿ ಕಾಣಿಸ್ತಾ ಇದ್ದಾವೆ. ತೋಟಕ್ಕೂ ಹೌದು, ಗದ್ದೆಗೂ ಹೌದು, ಡೈಜೆಸ್ಟರ್ ನೀರು ಬಿಡ್ತೇವೆ. ಮತ್ತು ನಾಟಿ ಮಾಡುವ ಪೂರ್ವದಲ್ಲಿ ನಾವು ಸಗಣಿ ಗೊಬ್ಬರ ಹಾಕ್ತೇವೆ. ಇಲ್ಲಿ 3 ನಮ್ದು, ಇದು ಒಂದು ಡೈಜೆಸ್ಟರು, ಇಲ್ಲಿ ಒಂದು ಗೊಬ್ಬರದ ಹೊಂಡ, ಅಲ್ಲಿ ಒಂದು ಗೊಬ್ಬರದ ಹೊಂಡ, ಎಲ್ಲ 3 ಕಡೆ ಉಂಟು ಗೊಬ್ಬರದ ತಯಾರಿ. ಅದೆಲ್ಲ ನಾವು ಗದ್ದೆಗೆ ಹಾಕುದೆ, ತೋಟಕ್ಕೆ, ಗದ್ದೆಗೆ. ಮತ್ತು ಡೈಜೆಸ್ಟರ್ ನೀರು ಹೌದು ಗದ್ದೆಗೆ, ಇದು ಕಬ್ಬಿಗೆ ಮತ್ತು ತೋಟಕ್ಕೆ, 2 ಕಡೆ ತೋಟ ಉಂಟು. ಅಲ್ಲಿ ಒಂದು 2 ಸುಮಾರು, ಇಲ್ಲಿ 1.5 ಸುಮಾರು. ಇಲ್ಲಿ ಹೊಸದಾಗಿ ಮಾಡಿದ್ರು ಬೇಡದಷ್ಟು ನೀರು ಸತತವಾಗಿ ಹೋಗ್ತಾ ಇರುತ್ತೋ ಅಥವಾ ತಿಂಗಳಿಗೆ 1 2 ಸಲ ಹಿಂಗೆ ಬಿಡೋದು? ಸತತವಾಗಿ ಬಿಡುವುದಿಲ್ಲ, ಅದು ಹೆಚ್ಚಾಗಿ ನಾವು ತಿಂಗಳಿಗೆ 1 ಅಂದ್ರೆ 1 ಪಾಲು ಡೈಜೆಸ್ಟರ್ ನೀರು, ಅದಕ್ಕೆ 3 ಪಾಲು ನೀರು ಮಿಕ್ಸ್ ಮಾಡ್ಬೇಕಾಗುತ್ತೆ. ಬರೀ ಡೈಜೆಸ್ಟರ್ ನೀರೇ ಬಿಟ್ಟರೆ ಎಲ್ಲ ಇದು ಸುಟ್ಟು ಹೋಗ್ಬಿಡುವುದು ಪವರ್ ಜಾಸ್ತಿ ಆಗಿ. ಅದಕ್ಕಾಗಿ 1 ಪಾಲು ಡೈಜೆಸ್ಟರ್ ನೀರು, 3 ಪಾಲು ಅದಕ್ಕೆ ನೀರು ಮಿಕ್ಸ್ ಮಾಡಿ ಅಲ್ಲೇ ಪೈಪ್ನಿಂದನೇ ಕಳಿಸ್ತೇವೆ ನಾವು. ಟ್ಯಾಂಕ್ ಅಲ್ಲೇ ನೀರು ಮಿಕ್ಸ್ ಮಾಡ್ಬಿಡೋದು? ಇಲ್ಲ, ಇಲ್ಲಿ ಬಿಟ್ಟಿಡ್ತೇವೆ ನಾವು ನೀರು. ಒಂದು ಪೈಪ್ ಅಲ್ಲೇ ಸ್ಟಾರ್ಟ್ ಮಾಡಬೇಕಾದ್ರೆ ಡೈಜೆಸ್ಟರ್ ನೀರು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಪೈಪ್ನ ನೀರು ಬರ್ತಾ ಇರ್ತದೆ ಆ ಕಡೆಯಿಂದ ಪಂಪ್ನಿಂದ, ಇಲ್ಲಿಂದ ಪಾಸ್ ಆಗ್ತಾ ಇರ್ತದೆ ಎಲ್ಲ ಮಿಕ್ಸ್ ಆಗಿ ಪೈಪ್ನ ಮೂಲಕ ಹೋಗ್ತದೆ. ನಿನ್ನೆ ನಾವು ಬಿಟ್ಟಿದ್ವಿ ಡೈಜೆಸ್ಟರ್ ನೀರು. ದನಕರುಗಳಿಗೆ ಮೇವು ಸಾಕಷ್ಟು ಸಿಗುತ್ತಾ ನಿಮ್ಮಲ್ಲಿ? ಮೇವು ನಾವು ಬೇಸಿಗೆ ಒಳಗೆ ಮೆಕ್ಕೆಜೋಳ ಮತ್ತೆ ಈ ಸಣ್ಣ ಹೈಬ್ರಿಡ್ ಜೋಳ ಮೇವಿಗಾಗಿ ಬಿತ್ತೇವೆ. ಅದು 2 ನಂತರ, ಮೊದಲೇ ಸಣ್ಣ ಇರ್ಬೇಕಾದ್ರೆ ಹಾಕೋದಿಲ್ಲ, ಯಾಕಂದ್ರೆ ದನಕ್ಕೆ ಅದು ಆರೋಗ್ಯಕ್ಕೆ ಸರಿ ಇಲ್ಲಂತೆ. ಅದ್ರ ಸಣ್ಣ ಇದು ಕಳಲು, ಹಾ ಅದಿರ್ತದೆ, ಅದಕ್ಕೆ ಇಲ್ಲಿ ಗಂಟ್ಲಲ್ಲಿ ಹಿಡಿದಕ್ಕೆ ಆರೋಗ್ಯ ಹಾಳಾಗ್ತದೆ ಅಂತ. ಬೆಳೆದ 2 ನಂತರ ಸುಮಾರು ಇಷ್ಟು ಎತ್ತರ ಬರ್ತದೆ, ಅವ ಹೂ ಬಂದ ನಂತರ ನಾವು ಅದಕ್ಕೆ ಕಟಾವು ಮಾಡಿ ದನಗಳಿಗೆ ಒಂದು 2-3 ನಮ್ಗೆ ಅದೇ ಜೋಳ ಸಾಕಾಗ್ತದೆ. ಆ ನಂತರ ಭತ್ತದ ಮೇವು ಬರುತ್ತೆ, ಹಾ ಭತ್ತದ ಮೇವು ಬರ್ತದೆ. ಭತ್ತದ ಮೇವು ಹುಲ್ಲೆಲ್ಲ ನಾವು ದನಕ್ಕೆ ಹಾಕುದೆ, ಈಗ ಉಂಟು ನಮ್ದು ಕೊಟ್ಟಿಗೆ ಒಳಗೆ ಒಣ ಹುಲ್ಲು ಇದೆಲ್ಲ ಹಾಕ್ತೇವೆ. ನಂತರ ನಮ್ದು ಹುಲ್ಲೆಲ್ಲ ಸಿಗ್ತದೆ ಇಲ್ಲಿ ಹಸಿ ಹುಲ್ಲು, ಈಗ ಅಲ್ಲಿ ಸ್ವಲ್ಪ ಬಿಟ್ಟಿಟ್ಟಿದ್ದೇವೆ ಹುಲ್ಲಿಗಾಗಿ, ಹಸಿ ಹುಲ್ಲು ಮೇವಿಗಾಗಿ ಅಲ್ಲಿ ಸ್ವಲ್ಪ ಬಿಟ್ಟಿಟ್ಟಿದ್ದೇವೆ ಹುಲ್ಲು. ಕಟಾವು ಮಾಡಿ ಅವ್ರು 2 ಜನಕ್ಕೆ ತಂದು ಹಾಕ್ತಾ ಇದ್ದಾರೆ. ಕಬ್ಬು ಇದೆ ಅಲ್ಲ, ಎಷ್ಟು ವರ್ಷದಿಂದ ಬೆಳೀತಾ ಇರೋದು? 2 ಆಯ್ತು ಸರ್, ಕಳೆದ ವರ್ಷ ಮತ್ತು ಈ ಸಾರಿ 2 ವರ್ಷ ಇದು. ಕಳೆದ ವರ್ಷ ನಾವು ಸುಮಾರು 30 ಗುಂಟೆಯೊಳಗೆ ಮಾಡಿದ್ವಿ ಕಬ್ಬು. ಖರ್ಚು ಜಾಸ್ತಿ ಬಂತು ಕಳೆದ ಸಾರಿ, 1,10,000 ರೂಪಾಯಿ ಖರ್ಚು ಬಂತು. ಆಳು ಜಾಸ್ತಿ ಆಗ್ತದೆ ಅಂದರೆ ನಾವು ಫಸ್ಟ್ ಟೈಮ್ ಮಾಡಿದ್ದು, ಹೀಗಾಗಿ ಅದು ನಮಗೆ ಖರ್ಚು ಜಾಸ್ತಿ ಬಂತು. ಅಲ್ಲಿ ಈ ಸಾರಿನೂ ಮಾಡಿದ್ದೇವೆ ಸ್ವಲ್ಪ ನೋಡಬೇಕು. ಈಗ ಮತ್ತು ಉಂಟಲ್ಲ, ಫೆಬ್ರವರಿ ತನಕ ಉಂಟು. ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಇನ್ನು 5 ಉಂಟು. 5 ತನಕ ಅದು ಎಷ್ಟು ಖರ್ಚು ಬರ್ತದೆ? ಇಲ್ಲಿ ತನಕ ಎಷ್ಟು ಬಂದಿದೆ ಖರ್ಚು? ಅದಕ್ಕೆ ಇಲ್ಲಿ ತನಕ ಒಂದು ಏನ್ ಖರ್ಚು ಬರುದು? ಇದು ಗೊಬ್ಬರ ಕೊಟ್ಟು, ಈ ನಮ್ದು ಕೊಟ್ಟಿಗೆ ಗೊಬ್ಬರ ಉಂಟಲ್ಲ ಅದು ಕೊಟ್ಟು ಒಂದು ಎರಡು ಸಾರಿ ಅದು ಮಣ್ಣು ಅಲ್ಲಿದೆ ಮಣ್ಣು ಈಗ ಮಾಡಿ ಆಳಿನಿಂದ ಇದು ಮಾಡ್ಕೊಡ್ಬೇಕು. ಕೈಯಿಂದನೇ ಮಾಡ್ಬೇಕು? ಕೈಯಿಂದಲ್ಲ, ಕುಟಾರಿ ಕುಟಾರಿ ಇರುತ್ತೆ ಅಲ್ಲಿ, ಕುಟಾರಿ ಅದೆಲ್ಲ ಸರ್, ಆ ಕುಟಾರಿಯಿಂದ ಮಣ್ಣು ಹೀಗೆ ಮಾಡಿ ಹಾಕ್ತಾ ಹೋಗ್ಬೇಕಾಗ್ತದೆ ಬುಡಕ್ಕೆ. ಆ ನಂತರ ಸುತ್ತು ಕೊಡ್ಬೇಕಾಗ್ತದೆ. ಮಷಿನ್ನಿಂದ ಮಾಡೋಕ್ಕಾಗಲ್ಲ? ಆಗುದಿಲ್ಲ, ಮಷಿನ್ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಲೇಬರೇ ಬೇಕಾಗ್ತದೆ. ಹಾ, ಸುತ್ತು ಕೊಡ್ಬೇಕಾದ್ರೆ ಮತ್ತೆ ಈಗ ಹಾಲೆ ಗುಟ್ಟ ಕೊಡ್ತಾ ಇದ್ದೇವೆ ಈ ಪೋಲ್ಸ್, ಆ ಗುಟ್ಟ ಹೀಗೆ ನೆಟ್ಟಗೂ ಕೊಡ್ಬೇಕಾಗ್ತದೆ, ಹೀಗೂ ಅಡ್ಡ ಕಟ್ಟಬೇಕಾದ ಗಾಳಿಗೆ ಈಗ ಅಡ್ಡ ಬೀಳ್ತದೆ, ಕಬ್ಬು ಬೀಳ್ಬಾರ್ದು. ಈ ಸಕ್ಕರೆ ಕಬ್ಬಾದ್ರೆ ಅದು ಬಿದ್ದರೂ ಏನು ತೊಂದರೆ ಆಗುದಿಲ್ಲ, ಅದಕ್ಕೆ ಖರ್ಚು ಕಡಿಮೆ. ಸಕ್ಕರೆ ಫ್ಯಾಕ್ಟ್ರಿ ಹೋಗ್ತಾವಲ್ಲ, ಅದು ಬರೀಕ ಇದು ಕಬ್ಬು ಇರ್ತದೆ. ಈಗ ಬೆಲ್ಲಕ್ಕಾಗಿ ಬೆಳೆಯುತ್ತೆ? ಹೌದು, ಇದು ಬೆಲ್ಲಕ್ಕಾಗಿ ಬೆಳೆಯುದು. ಜೋನಿ ಬೆಲ್ಲ? ಜೋನಿ ಬೆಲ್ಲ ಅದು ಸರ್, ಜೋನಿ ಬೆಲ್ಲ ಅಂದ್ರೆ ಸಕ್ಕರೆ ಪಾಕನಿಂದ ಮಾಡುದು ಬೆಲ್ಲ ಅದು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಇದು ತಿನ್ಲಿಕ್ಕೆ ಅಷ್ಟೇ ಮಾಡುದು ಬೆಲ್ಲ. ಸಾವಯವ ಬೆಲ್ಲ? ಸಾವಯವ ಬೆಲ್ಲ. ಪೆಂಟೆ ಆಗುತ್ತಾ? ಪೆಂಟೆ ಆಗುದಿಲ್ಲ, ತೆಳ್ಳಗಿನ ಬೆಲ್ಲನೇ. ಹಾ, ತೆಳ್ಳಗಿರ್ತದೆ. ಈಗ ಅದನ್ನ ಮಾರುದು ಹೆಂಗ? ಮಾರುದು ಒಂದು ಕ್ಯಾನಿಗೆ ನಾವು 2,500 ಕಳೆದ ಸಾರಿ ಮಾರಿದ್ವಿ, ಫಸ್ಟ್ ಟೈಮ್ ಆಗಿತ್ತು ಅದು. ಅದಕ್ಕೆ ಅವಾಗ ರೇಟ್ 3,000 ಇತ್ತು ಒಂದು ಕ್ಯಾನಿಗೆ. ಅದರಲ್ಲಿ ಸುಮಾರು 23-25 ಕೆಜಿ ಒಳಗೆ ಹಿಡಿತದೆ ಒಂದು ಕ್ಯಾನ್ನಲ್ಲಿ. ಅಂದ್ರೆ 500 ಕಡಿಮೆಯಿಂದ ರೇಟ್ ಇಟ್ಟಿದ್ವಿ. ನಮ್ದು ಅಲ್ಲಿ ಆಲೆ ಮನೆ ಅಂತ ಅಲ್ಲಿ ಕಟ್ಟಿದ್ವಿ, ಅಲ್ಲೇ ಎಲ್ಲ 8 ಎಲ್ಲ ಆಲೆ ಮನೆ ಒಳಗೆ ವ್ಯಾಪಾರ ಆಗೋಯ್ತು. ಸಂಗ್ರಹಿಸಲಿಲ್ಲ, ಇಲ್ಲ ಸಂಗ್ರಹಿಸಿ ಇದ್ರೆ ಇಲ್ಲಿ ಸಂಗ್ರಹ ಮಾಡ್ಬೇಕಾಗಿತ್ತು. ಆಗ್ತಿತ್ತು, ಸಾಧ್ಯತೆ ಇದೆ ಮನೆಯಲ್ಲಿ? ಸಾಧ್ಯತೆ ಉಂಟು, ಆದ್ರೆ ಅದು ಅಷ್ಟು ಕಾಳಜಿಯಿಂದ ಇಡಬೇಕಾಗ್ತದೆ. ಇರುವೆ ಬರಬಾರ್ದು, ಮತ್ತೊಂದು ಆ ದಪ್ಪ ಇರುವೆ ಅಂತ ಇರ್ತದೆ ಅದು ಹೊಕ್ಕಬಾರ್ದು, ಅದು ಹೊಕ್ಕ ಮತ್ತು ಹುಳಿ ಆಗ್ಬಿಡ್ತದೆ ಬೆಲ್ಲ. ಕೂಡ್ಲೇ ಅದಕ್ಕೆ ಅದು ಬರ್ದಿದ್ದಂಗೆ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಇದೇ ಬೆಲ್ಲನ ಯಾಕೆ ಬೆಳೆಯಬೇಕು ಅನಿಸ್ತು ನಿಮಗೆ? ನಾವು ಈ ಕಬ್ಬು ಮಾಡ್ಬೇಕಂದ್ರೆ ಬಹಳ ವರ್ಷದಿಂದ ನನಗೆ ಮನಸ್ಸಿನಲ್ಲಿತ್ತು. ಆದರೆ ನಮ್ಮ ಮಗ ರಾಜೇಶ್ ಈ ಶಿರ್ಸಿ ಒಳಗೆ ನಮ್ಮ ಸಡಕು ಕಬ್ಬು ಮಾಡ್ತಾನೆ, ಅಲ್ಲಿ ಹೋಗಿ ನೋಡ್ಕೊಂಡು ಬಂದು ತಾವು ಇದೇ ಕಬ್ಬು ಮಾಡುವ ಸಂಜೀವಿನಿ ಕಬ್ಬು ಅಂತ ಅಲ್ಲಿಂದ ಬೀಜ ತೊಗೊಂಡು ಬಂದ. ಫಸ್ಟಿಗೆ ಒಂದು 2,000 ಬೀಜ ತೊಗೊಂಡು ಬಂದಿದ್ದ ಸಂಜೀವಿನಿ, ಅದು ಸಾಕಾಗಲ್ಲ. ಆ ನಂತರ ಇಲ್ಲಿಂದ ದೀವ್ಗಿ ಮತ್ತು ಇಲ್ಲಿ ಹಿಲ್ಲೂರು ಸೈಡ್ ಮತ್ತು ಇಲ್ಲಿ ಹಿರೇಗುತ್ತಿಯಿಂದ ಸುಮಾರು ಒಂದು 2,000 ಬೀಜ ಅಲ್ಲಿಂದ ತಂದ, ತೆಳುವು ಬೆಲ್ಲ ಮಾಡುವಂಥದ್ದು. ಲಾಭದಾಯಕ ಅನಿಸುತ್ತ? ಲಾಭ ಅಡ್ಡಿಲ್ಲ, ಲಾಭ ಮಾಡಿಕೊಂಡ್ರೆ ಲಾಭ ಆಗ್ತದೆ. ಆದ್ರೆ ಈ ಸಾರಿ ಸ್ವಲ್ಪ ಲಾಭ ಆಗ್ಬಹುದು. ಕಳೆದ ಸಾರಿ ನಾವು ಫಸ್ಟ್ ಟೈಮ್ ಮಾಡಿದ್ದು ಖರ್ಚು ಜಾಸ್ತಿ ಬಂತು. ನಮ್ಗೆ ಅದು ಸರಿ ಗೊತ್ತಾಗಲ್ಲ ಹೇಗೆ ಮಾಡುದು ಅಂತ. ಒಂದ್ಸರಿ ಅದು ಅನುಭವ ಆಗುವ ತನಕ ಹಾಗೆ ಆಗ್ತದೆ. ಅನುಭವ ಆದ ನಂತರ ಅದು ಎಲ್ಲೆಲ್ಲಿ ನಾವು ಖರ್ಚು ಕಡಿಮೆ ಮಾಡುವುದು, ಹೇಗೆ ಮಾಡಿದ್ರೆ ಹೇಗಾಗ್ತದೆ ಅಂತ ಎಲ್ಲ ಗೊತ್ತಾಯ್ತದ್ದು. ಈಗ ರೌದಿ ಏನ್ ಮಾಡ್ತೀರಿ ಅದನ್ನ ಕಟಾವು ಮಾಡಿದ ಮೇಲೆ? ರೌದಿ ನಾವು ಏನ್ ಮಾಡಿದ್ದೇವೆ, ಈ ಸಾರಿ ಗೊಬ್ಬರನೇ ಮಾಡಿದ್ದೇವೆ. ಈ ಗೊಬ್ಬರ ಹೊಂಡಕ್ಕೆ ಹಾಕಿ ಅದ್ರ ಮೇಲೆ ಸಗಣಿ ಹಾಕಿ ಗೊಬ್ಬರ ಮಾಡಿದ್ದೇವೆ. ಅದನ್ನೇ ಗೊಬ್ಬರ ನಾವು ಅದಕ್ಕೆ ಕಬ್ಬಿಗೆ ಈ ಸಾರಿ ಕೊಟ್ಟಿದ್ದೇವೆ ನೋಡ್ಬೇಕಂತ. ಮತ್ತೊಂದಿಷ್ಟು ಉಂಟು ಅಲ್ಲಿ ಗೊಬ್ಬರ ಅಡಿಕೆಗೆ ಹಾಕ್ಲಿಕ್ಕೆ ಇಟ್ಟಿದ್ದೇವೆ. ಆ ಹೊಂಡ 2 ರೌದಿ ತಂದು ಇಲ್ಲಿ ಹಾಕೋದು ಒಂದು ಸ್ವಲ್ಪ ಖರ್ಚು ಆಗುತ್ತಲ್ಲ? ಖರ್ಚು ಆಗ್ತದೆ, ಆದ್ರೂ ನಾವು ತೆಗಿಬೇಕಾಗ್ತಲ್ಲ, ಆದ್ರೂ ನಮ್ಗೆ ಗೊಬ್ಬರ ಸಿಗ್ತಲ್ಲ ಸರ್, ಖರ್ಚು ಆಗ್ತದೆ. ಹೌದು, ಅಲ್ಲೇ ಬಿಟ್ರೆ ಏನ್ ಸಮಸ್ಯೆ? ಅಲ್ಲೇ ಬಿಟ್ರೆ ಅದು ಈ ಉರಿ ಇರುವೆ ಅಂತ ತಯಾರಾಗ್ತದೆ ಅಲ್ಲಿ. ಈಗೂ ಉಂಟು ಉರಿ ಇರುವೆ ಅಲ್ಲಿ, ಈ ಕಬ್ಬಿದ್ದಲ್ಲಿ ಜಾಸ್ತಿ ಅದು ಕೆಂಪು ಇರುವೆ ತಯಾರಾಗ್ತದೆ. ಅದೇನು ತೊಂದರೆ ಮಾಡುತ್ತೆ ನಿಮಗೆ? ಅದು ಕಚ್ಚುತ್ತದೆ, ಕೆಲಸ ಮಾಡ್ಲಿಕ್ಕೆ ಕೊಡುದಿಲ್ಲ. ಇವ್ರದೆಲ್ಲ ಬೊಬ್ಬೆ ಈಗ ಕೆಲಸಗಾರದು, ಅದು ತೆಗಿಬೇಕಾಗ್ತದೆ. ಗೊಬ್ಬರ ಹೊಂಡದೆಲ್ಲ ಆಗದೆ ಗೊಬ್ಬರ ಆಗ್ಬಿಡ್ತದೆ, ಅದು ಖರ್ಚಾದ್ರೂ ನಮ್ಗೆ ಗೊಬ್ಬರ ಸಿಗ್ತದೆ. ಇತ್ತೀಚೆಗೆ ತೋಟ ಮಾಡ್ಬೇಕು ಅಂತೇಳಿ ಅನಿಸ್ತಾ ಇದೆ ನಿಮಗೆ? ಹಾ, ಯಾಕೆ ಅನಿಸ್ತಾ ಇದೆ? ಯಾಕಂದ್ರೆ ತೋಟ ಮಾಡಿದ್ರೆ ತೋಟದಲ್ಲಿ ಸ್ವಲ್ಪ ಜಾಸ್ತಿ ಇದು ಉತ್ಪನ್ನ ಬರ್ತದೆ ಅಡಿಕೆಯಿಂದ, ಅದಕ್ಕಾಗಿ ನಾವು ತೋಟ ಮಾಡಿದ್ದೀವಿ. ಈ ಮೊದಲು ನಮ್ಗೆ 1-2 ಈಗ ಒಂದು 25 ಇತ್ತು ಅದು, ಈಗ 1-3 ಇಲ್ಲಿ ಒಂದು ತೋಟ ಹಾಕಿದ್ದೇವೆ. ಇದು 3ನೇ ವರ್ಷ. ಇಲ್ಲಿ 1 550 ಗಿಡ ಉಂಟು, ಅಲ್ಲೂ ಸುಮಾರು 600 ಗಿಡ ಉಂಟು. ಅಡಿಕೆ ಬೆಲೆ ಜಾಸ್ತಿ ಇದೆ ಅಂತೇಳಿ ಒಂದು? ಹೌದು, ಅಡಿಕೆ ತೆಂಗು ಬಾಳೆ, ಇಲ್ಲಿ ಬಾಳೆ ಮತ್ತು ಅಡಿಕೆ ಉಂಟು. ಇಲ್ಲಿ ಬಾಳೆ ಅಡಿಕೆ ತೆಂಗು 3 ಉಂಟು ಈ ಸೈಡು. ಏನು ಕಾಡು ಪ್ರಾಣಿಗಳ? ಕಾಡು ಪ್ರಾಣಿ ಬರ್ತದೆ, ನಾವೆಲ್ಲ ಐಬ್ಯಾಕ್ಸ್ ಹಾಕಿದ್ದೇವೆ ಮತ್ತೆ ಬಲೆ ಕಟ್ಟಿದ್ದೇವೆ. ಇದು ಹಂದಿ ಬರ್ತದೆ, ಇದು ತೆಂಗಿನ ಮರಕ್ಕೆ ಬೊಂಡ ಮಿಳ್ಳೆ ತಿನ್ಲಿಕ್ಕೆ ಮಂಗ ಬರ್ತದೆ, ಬಾಳೆಗೊನೆ ಈ ಕರಿ ಮಂಗ ಅಂತ ಬರ್ತದೆ ಕೋಡ, ಆ ಮಂಗ ತಿಂತದೆ. ಈಗಲೊಂದು ಬಾಳೆಗೊನೆ ಇದು ನೋಡಿ. ಇವನ್ ಏನ್ ಮಾಡ್ತಾರೆ ಮತ್ತೆ ಹೆಂಗ? ಬರೀ ಐಬ್ಯಾಕ್ಸ್ ಹಾಕಿದ್ರೆ ಸಾಕಾ? ಐಬ್ಯಾಕ್ಸ್ ಮತ್ತು ಬಲೆ ಎರಡೂ ಇರಬೇಕಾಗ್ತದೆ. ಹಂದಿ ಹೆದರ್ತದೆ ಬಲೆಗೆ, ಮತ್ತೆ ಐಬೆಕ್ಸ್ಗೂ ಹೆದರ್ತದೆ, ಅದು ಕರೆಂಟ್ ಪಾಸ್ ಆಗ್ತಾ ಇರ್ತದೆ ಸೆಕೆಂಡಿಗೆ ಒಂದೊಂದು ಸಾರಿ ಚಟ್ ಚಟ್ ಚಟ್ ಆಗ್ತಾ ಇರ್ತದೆ. ಇಲ್ಲಿ ಒಳಗೆ ಉಂಟದೆ ನಮ್ದು ಹಂದಿ ಐಬಿಎಕ್ಸ್ಗೆ ಹೆದರಂಗಿಲ್ಲ ಅಂತ ಎಷ್ಟೋ ರೈತರು. ಅದು ಟೈಟ್ ಮಾಡಿ ಕಟ್ಟಬೇಕಾಗ್ತದೆ, ಲೂಸ್ ಇರಬಾರ್ದು. ಮತ್ತು ಅದಕ್ಕೆ ಯಾವುದು ಗಿಡ ಅಲ್ಲಿ ತಾಗಬಾರ್ದು, ಕೆಳಗಡೆ ಹುಲ್ಲು ತಾಗದ್ರೆ ಅಲ್ಲೇ ಕಟ್ ಆಗ್ತದೆ, ಅಲ್ಲೇ ಚಟ್ಟಾಗಿ ಕೆಳಗಿಳಿತದೆ, ಮುಂದೆ ಹೋಗುದಿಲ್ಲ. ನಾವು ಅದ್ರ ಬಗ್ಗೆ ಕಾಳಜಿ ತಗೊಳ್ಬೇಕಾಗ್ತದೆ. ಅಷ್ಟು ದಿವಸಕ್ಕೆ ಎಂಟೆಂಟು ದಿವಸಕ್ಕೆ ಒಂದು ಸಾರಿ ಸುತ್ತು ತಿರುಗಬೇಕಾಗ್ತದೆ, ಐಬೇಗ ಸುತ್ತು ಆ ಹುಲ್ಲೆಲ್ಲ ತೆಗಿಬೇಕಾಗ್ತದೆ. ಮತ್ತೆ ಬಲೆನೂ ಇದ್ದರೆ ಹಂದಿ ಬರುವುದಿಲ್ಲ. ಇಲ್ದಿರ ನಾವು ಇಲ್ಲಿ ಅಡಿಕೆ ಸಸಿ ಎಲ್ಲ ತಿಂದ ಹಾಳು ಮಾಡಿಬಿಡ್ತಿತ್ತು. ಯಾವುದು ಹಂದಿ, ನಾವು ಬಲೆ ಮತ್ತೆ ಐಬೆಕ್ಸ್ ಎರಡು ಉಂಟು ಇಲ್ಲಿ. ಈಗ ನೀವು ಬಂದ ಹಾದಿ ಇಲ್ಲೂ ಹೌದು. ಹೀಗೆ ಬಲೆ ಖರ್ಚು ಬಹಳ ಬರುತ್ತೆ? ಇಲ್ಲ ಸರ್, ಬಲೆ ಕೆಜಿಗೆ 300 ರೂಪಾಯಿನ ಉಂಟು. ಎಷ್ಟು ಕೆಜಿ ಬೇಕಾಗುತ್ತೆ? 250 ಎಕರೆ ಒಂದು 15 ಕೆಜಿ ಸಿಗುತ್ತದು. ಸಿಗುತ್ತೆ ಇಲ್ಲ, ಮಿರ್ಜಾನ ಕುಮಟಾ ನಾವು ಶಿರ್ಸಿಯಿಂದ ಫಸ್ಟ್ ಶಿರ್ಸಿಯಿಂದ ತರಿಸಿದ್ವಿ. ಒಂದ್ಸಲ ತಮ್ಮಂದ್ರೆ ಎಷ್ಟು ದಿನ ಬಾಳತ್ತದು? ಅದು ಒಂದು 2 ವರ್ಷ. ಪ್ರತಿ 2 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡುವ ಮತ್ತೆ ಈ ಹಿಂದೆ ತೋಟ ಮಾಡಿದ್ರೆ ಯಾವ್ದಾದ್ರು? ಹಾ, ಹಿಂದೆ ಅಂದ್ರೆ ಅದು ಐಬೆಕ್ಸ್ ಇಲ್ದಿದ್ದಾಗ ತೋಟ ಇತ್ತು ನಮ್ದು ಇಲ್ಲಿ. ಆವಾಗ ಈ ಮಂಗನ ಕಾಟ ಎಲ್ಲ ಕಡಿಮೆ ಇತ್ತು, ಹಿಂದೆಲ್ಲ ತೋಟ ಮಾಡಿದೆ. ಗದ್ದೆಗೂ ಹೌದು, ಹಿಂದಿನ ಕಾಲದಲ್ಲಿ ಈ ಕಾಡು ಪ್ರಾಣಿಗಳ ಇದು ಕಡಿಮೆ ಇತ್ತು. ಬಾಳೆ ಮರದ ಮೇಲೆ ಹಣ್ಣಾಗಿದ್ರು ಅಲ್ಲೇ ಇರ್ತಿತ್ತು. ಈಗ ಬಾಳೆಗೊನೆ ಹೊರಗೆ ಬೀಳುದೇ ನೋಡ್ತಾ ಇರ್ತದೆ ಮಂಗ. ಆ ರೀತಿ ತ್ರಾಸ ಕೊಡ್ತದೆ ಈ ಕಾಡು ಪ್ರಾಣಿ. ಮಕ್ಕಳು ಕೃಷಿ ಒಳಗೆ ಬರಲಿ ಅಂತ ಯಾಕೆ ಅನಿಸ್ತದೆ? ಈಗ ಇಂಜಿನಿಯರ್ ಆಗ್ತಾರೆ ಕೆಲವರು, ದುಡ್ಡು ಲಕ್ಷಗಟ್ಟಲೆ ದುಡಿತಾರೆ. ಬರೀ ದುಡ್ಡಿನಿಂದ ಊಟ ಮಾಡ್ಲಿಕ್ಕೆ ಆಗ್ತದೆ? ಆಹಾರ ಪದಾರ್ಥ ಬೆಳಿಬೇಕಲ್ಲ ಸರ್. ಆಹಾರ ಪದಾರ್ಥ ಇದ್ರೆ ಮಾತ್ರ ದುಡ್ಡು ಕೊಟ್ಟು ತಗೊಳ್ತಾರ ಅವ್ರು. ಆಹಾರ ಪದಾರ್ಥವೇ ಇಲ್ದಿದ್ರೆ ದುಡ್ಡು ಇಟ್ಕೊಂಡು ಏನ್ ಮಾಡ್ತಾರೆ ಜನ? ಆಹಾರ ಬೇಕಲ್ಲ ಮನ್ಸಿಗೆ, ಮೊದ್ಲು ಬದುಕಲಿಕ್ಕೆ ಮನುಷ್ಯರಿಗೆ ಆಹಾರ ಬೇಕು. ಹಾಗಾಗಿ ಈಗಿನ ಯುವ ಜನಾಂಗ ಕಲ್ತುಕೊಂಡು ಕೃಷಿ ಮಾಡ್ಬೇಕು ಅಂತ ಹೇಳ್ತೇನೆ. ಇಲ್ಲಿ ಬಹಳ ಮಂದಿಗೆ ನಾನು ಉತ್ತೇಜನ ಕೊಡ್ತಾ ಇದ್ದೇನೆ. ಖರ್ಚು ಮೊದ್ಲಿನ ಹಾಗೆ ಗದ್ದೆಯೊಳಗೆ ನೀವು ಬಿತ್ತುಕೊಂಡು ಬಿತ್ತದ ಕೂಡಲೇ ಮಳೆ ಬಿದ್ದರೆ ಅದು ಬೀಜ ಹೋಗ್ಬಿಡ್ತದೆ. ಚಾಪೆ ಮಡಿ ಮಾಡಿಕೊಂಡು ಗದ್ದೆ ನೆಟ್ಟಿ ಮಾಡಿದ್ರೆ ಬಹಳ ಖರ್ಚು ಕಡಿಮೆ ಆಗ್ತದೆ, ಮತ್ತೆ ಇದು ಬೆಳೆನೂ ಚೆನ್ನಾಗಿ ಬರ್ತದೆ. ಈ ಸರ್ಕಾರ ಕೂಡ ತಾನು ಅನೇಕ ಯೋಜನೆಗಳನ್ನ ಹಾಕೊಂಡಿರುತ್ತೆ. ಈ ನರೇಗಾ ಯೋಜನೆಯೊಳಗೆ ನಾವು ಮತ್ತೆ ತೋಟಗಾರಿಕೆ ಅಭಿವೃದ್ಧಿಗಾಗಿ ಇರುವಂತದ್ದು ಈ ಯೋಜನೆ ಏನರ ಲಾಭ ಪಡ್ಕೊಂಡಿರ? ಹೌದು ಸರ್, ನಾವು ಯೋಜನೆ ಅಂದ್ರೆ ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎಂದು ಬಂದಿದೆ. ಇಲ್ಲಿ ನಮ್ಗೆ ರೈತ ಸಂಪರ್ಕ ಇಂದ ಮಿರ್ಜಾನ್ದಿಂದ ಪೈಪ್ ಇಟ್ಟುಕೊಂಡು ಹನಿ ನೀರಾವರಿ ಅದನ್ನು ಮಾಡಿದ್ದೇವೆ ಅವರ ಸಹಾಯದಿಂದ. 50% ಏನೋ ಅವರು ಸಬ್ಸಿಡಿ ಕೊಡ್ತಾರೆ. ಅದರಿಂದ ಖರ್ಚು ಎಷ್ಟು ಸಬ್ಸಿಡಿ ಬಂತು? ಸಬ್ಸಿಡಿ ಅಂದ್ರೆ ನಾವು 2400 ರೂಪಾಯಿನ ತುಂಬಬೇಕಾಗ್ತದೆ, ನಾವು ತುಂಬಿದ್ರಾಯ್ತು. ಅವರು 30 ಪೈಪು 5 ಜಟ್ಟು ಹೀಗೆ ಸ್ಪ್ರಿಂಕ್ಲರ್ ಅದು ಕೊಡ್ತಾರೆ, ಮತ್ತೆ ಅದಕ್ಕೆ ಬೇಕಾಗುವಂತ ಇದು ಸಾಮಾನೆಲ್ಲ ಕೊಡ್ತಾರ ಅವರು ತಿರುಗುವ ಹಾಗೆ. ಅದು ಅನುಕೂಲ ಆಯ್ತು, ಅನುಕೂಲ ಆಗ್ತದೆ ಸರ್. ಹೌದು, ನಮ್ದು ಈಗ ಅದೇ ಪೈಪ್ ಲೈನ್ ಇಂದ ಜಟ್ ಎಲ್ಲ ತಿರುಗುತ್ತದೆ ತೋಟದಲ್ಲಿ. ನೀರಿನ ಮೂಲ ಯಾವ್ದು? ನೀರಿನ ಮೂಲ ನಮ್ದು ಬಾವಿ ಸರ್. ತೋಡು ಬಾವಿ ಇದೆಯಾ? ಹಾ ಹೌದು, ಒಂದು ತೋಡು ಬಾವಿ ಉಂಟು, ಒಂದು ಇದು ಕೊಳವೆ ಬಾವಿ. 24 ಗಂಟೆನೂ ನೀರು ಬರ್ತದೆ ಕೊಳವೆ ಬಾವಿ ಎರಡು ಕಡೆನೂ. ಎರಡು ಕಡೆನೂ ಹೌದು, ತೋಡು ಬಾವಿಯಲ್ಲಿ ವರ್ಷದ ಎಲ್ಲ ಕಾಲದಲ್ಲಿ ನೀರು ಇರ್ತದೆ. ತೋಡು ಬಾವಿ ನೀರು ನಾವು ಈ ಕಡೆಗೆ ಉಂಟು, ಮತ್ತೆ ಈ ಕಡೆಯಿಂದ ತಗೊಳ್ತೇವೆ, ಮತ್ತೆ ಬೋರ್ವೆಲ್ ಇಲ್ಲುಂಟು. ಹೀಗೆ ಎರಡು ಕಡೆಯಿಂದ ಪೈಪ್ ಲೈನಿಗೆ ಟಚ್ ಉಂಟು. ಈ ಕೃಷಿಯನ್ನೇ ನಂಬಿ ಏನೇನು ಆಸ್ತಿ ಪಾಸ್ತಿ ಮಾಡ್ಕೊಂಡ್ರಿ? ಕೃಷಿಯನ್ನೇ ನಂಬಿ ಮನೆ ಕಟ್ಟಿದ್ದೇನೆ, ನಂತರ ಕಾರ್ ತಗೊಂಡಿದ್ರು ಮಾರಾಟ ಮಾಡಾಯ್ತದ. ಕಾರ್ ಅಂದ್ರೆ ಒಂದು ಇದು ಉಂಟು, ಯಾವುದು ಸ್ಕೂಟಿ ಒಂದು. ಮೊದ್ಲಿಗೆ ಒಂದು ಸೈಕಲ್ ಇರಲಿಲ್ಲ ನನ್ನ ಹತ್ರ, ಈಗ ಒಂದು ಸ್ವಲ್ಪ ವರ್ಷದಿಂದ ಇದು ಸ್ಕೂಟಿ ಉಂಟು. ಸೈಕಲ್ ತಗೊಂಡದ್ದು ಅದು ಹಾಳಾದ್ಮೇಲೆ ಅದು ಮತ್ತು ರಿಪೇರಿ ಮಾಡ್ಲಿಕ್ಕೆ ಹೋದಿಲ್ಲ, ಸ್ಕೂಟಿ ತಗೊಂಡಿದ್ದೆ. ನೆಮ್ಮದಿ ಇದೆಯಾ ಕೃಷಿ? ಹಾ, ನೆಮ್ಮದಿ ಉಂಟು ಸರ್, ಭಾಳ ಖುಷಿ ಉಂಟು. ಮತ್ತು ನಾವೇ ಬೆಳೆದ ಸಾವಯವ ಆಹಾರ ಪದಾರ್ಥ ನಮಗೆ ಜೀವಕ್ಕೆ ಆರಾಮಾಗ್ತದೆ. ನಮ್ಮದೇ ಹಾಲು, ಸಾವಯವ ಹಾಲೇ ಅದು. ಅಂದರೆ ಅದಕ್ಕೆ ನಾವೇ ಗದ್ದೆ ಒಳಗೆ ಬೆಳೆದ್ದೆ ಇದು ಹುಲ್ಲು ಮತ್ತು ಜೋಳ ಎಲ್ಲ ಹಾಕೋದ್ರಿಂದ ಒಳ್ಳೆ ಹಾಲು, ಹಾಲಿಗೂ ಟೇಸ್ಟ್ ಒಳ್ಳೆ ಇರ್ತದೆ. ಜನ ನಮ್ಮ ಹಾಲಿಗೆ ಅಂದರೆ ಹಾಲು ಎಷ್ಟಿದ್ರೂ ಸೇಲ್ ಆಗ್ತದೆ. ಇವರು ನಮ್ಮ ಇವರು ಅರುಣ್ ನಾಯ್ಕರು, ಇಲ್ಲೂ ಉಂಟು ಅವ್ರದ್ದು ಮಿರ್ಜಾನ್ದಲ್ಲಿ ಜಮೀನು, ಮತ್ತು ಅವ್ರದ್ದು ತೋಟ ಉಂಟು. ಅವ್ರು ಇಲ್ಲಿಂದ ಹಾಲು ಅಲ್ಲಿ ಕ್ವಾಲಿಟಿ ಹಾಲು ಸಿಗ್ತಾ ಇಲ್ಲ ಅಂತ ಹಳದಿಪುರಕ್ಕೆ ಹಾಲು ಇಲ್ಲಿಂದ ಹೋಯ್ತಾ ಇದ್ರು ವರ್ಷಗಟ್ಟಲೆ. ಈಗ ಅವರೇ ಆಕಳ ತಕೊಂಡಿರ್ಬೇಕು, ಹಾಗಾಗಿ ಈಗ ಅವ್ರದೇ ಹಾಲು ಉಪಯೋಗ ಮಾಡ್ತಾ ಇದ್ದೆ. ನೀವು ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಮಿರ್ಜಾನ್ದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ನೇರವಾಗಿ ಗ್ರಾಹಕರಿಗೆ ಕೊಡುವ ಮನೆಗೆ ಬೇಕಾದಂತ ತರಕಾರಿ ಹಣ್ಣು ತರಕಾರಿ ಹಣ್ಣು ಹಾಲು ಕೋಳಿ ಸಾಕಾಣಿಕೆನು ಉಂಟು, ಮೊಟ್ಟೆ ತಯಾರಾಗ್ತದೆ ಇಲ್ಲಿ. ಎಷ್ಟು ಕೋಳಿ ಸಾಕಾಣಿಕೆ? ಕೋಳಿ ಸುಮಾರು ಒಂದು 30-40 ಉಂಟು ಕೋಳಿ. ದಿನ ಒಂದು 4-5 ಮೊಟ್ಟೆ ಹಾಕ್ತದೆ. ಆದ್ರೆ ಏನಾಯ್ತು ಕೇಳಿದ್ರೆ, ನಾವು ಒಂದ್ ದಿವಸ ಇಲ್ಲಿ ಸ್ವಲ್ಪ ಕೋಳಿಗೆ ಇಲ್ಲಿ ಮುಚ್ಚಿಟ್ಟಿದ್ವಿ, ಒಂದು 14-15 ಕೋಳಿ. ಸಿಡ್ಲು ಬಂದ್ಬಿಡ್ತು ರಾತ್ರಿಗೆ, ಎಲ್ಲಾ ಕೋಳಿ ಆನ್ ದಿ ಸ್ಪಾಟ್ ಖಾಲಿ ಇಲ್ಲಿ ಹೆದರ್ಕೊಂಡು. ಹೌದು, ಈಗ ಒಂದು 18 ಕೋಳಿ ಇದ್ದಾವೆ. ಹೀಗೆ ಪ್ರಕೃತಿ ಒಳಗೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಒಳ್ಳೇದು ಶಾಂತಾರಾಮ್ ನಾಯ್ಕ ಅವರೇ, ಇಷ್ಟೆಲ್ಲ ಅನುಭವ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಸಾವಯವ ಪದ್ಧತಿಯಲ್ಲಿ ಸಮಗ್ರ ಕೃಷಿ ಅನುಭವಗಳು, ಈ ಕುರಿತು ಕುಮಟಾ ತಾಲೂಕು ಮಿರ್ಜಾನಿನ ಶಾಂತಾರಾಮ್ ಗಣೇಶ್ ನಾಯ್ಕ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಿರುಧಾನ್ಯಗಳ ಮಹತ್ವ ಕುರಿತು ಡಾಕ್ಟರ್ ಉಮಾ ಅವರೊಂದಿಗೆ ಸಂದರ್ಶನ, ತದನಂತರ ಬೆಳವಣಿಗೆಗೆ ಪೂರಕ ಮತ್ತು ಶಕ್ತಿ ಕೊಡುವ ಆಹಾರಗಳು ಡಾಕ್ಟರ್ ಸರೋಜಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಹಾಡುಗಳು ಲಕ್ಷ್ಮೀ ಚಂದ್ರಕಾಂತ್ ಗೌಡ ಮತ್ತು ಸಂಗಡಿಗರಿಂದ. ಬೇ

ಗುರು ಮುಗರ ಯಜಮಾ ಗುಡ ಪಡೆ ಬೋಲ